ಯಾಕೆ ಅಂತ ಹೇಳಿದ್ರೆ ಬಿತ್ತನೆಯಿಂದ ಹಿಡಿದು ಅದನ್ನ ಕೊಯ್ಲು ಮಾಡುವವರೆಗೂ ಕೂಡ ನಮಗೆ ಹಿಂದೆಲ್ಲ ಹೆಚ್ಚು ಕೃಷಿ ಕಾರ್ಮಿಕರ ಅಗತ್ಯ ಬೀಳ್ತಾ ಇತ್ತು. ಇವತ್ತು ಕೃಷಿ ಕಾರ್ಮಿಕರ ಒಂದು ಲಭ್ಯತೆ ಏನಿದೆಯೋ ಅದು ಬಹಳ ಕಡಿಮೆ ಆಗಿದೆ. ಲಭ್ಯರಿದ್ದರೂ ಕೂಡ ಅದು ಇವತ್ತು ನಮ್ಮ ಕೃಷಿಕರಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಯಂತ್ರಗಳತ್ತ ನಮ್ಮ ಕೃಷಿಕರು ಇವತ್ತು ಹೋಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ಯಂತ್ರಗಳನ್ನ ನಾವು ಬಳಕೆಯನ್ನ ಮಾಡ್ತಾ ಇದ್ದೇವೆ, ಹೇಗೆಲ್ಲ ಮಾಡಬಹುದು, ಯಂತ್ರಗಳು ಎಲ್ಲಿ ದೊರಕುತ್ತೆ, ಆ ಯಂತ್ರಗಳನ್ನ ನಾವು ಬಳಕೆಯನ್ನ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಮಾತಾಡ್ತೇವೆ. ಅದರ ಜೊತೆಗೆ ಈ ಯಂತ್ರಗಳನ್ನ ಬಳಕೆಯನ್ನ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ಇದ್ದಾವೆ, ಯೋಜನೆಗಳು ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಕೆಬಿ ಸತೀಶ್ ಅವರು. ಸತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತೋಟಗಾರಿಕೆಯಲ್ಲೂ ಕೂಡ ಇವತ್ತು ಯಂತ್ರಗಳ ಬಳಕೆಯನ್ನ ವ್ಯಾಪಕವಾಗಿ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ತೋಟಗಾರಿಕೆಯಲ್ಲಿ ಯಂತ್ರಗಳನ್ನ ಬಳಕೆಯನ್ನ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯ ಇದೆಯಾ ಹೇಗೆ? ಸರ್, ಖಂಡಿತ ಸರ್. ಇವತ್ತು ಏನಾಗಿದೆ ಅಂದ್ರೆ ನಮ್ಮಲ್ಲಿ ತೋಟಗಾರಿಕೆಗೆ ಹೆಚ್ಚಿನ ಕೃಷಿಕರು ತೋಟಗಾರಿಕೆ ಅಂತ ಒಲವನ್ನ ತೋರಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿಕರ ಕೊರತೆ ತುಂಬಾ ಎದ್ದು ಕಾಣ್ತಾ ಇದೆ ನಮ್ಮಲ್ಲಿ. ಹಿಂದಿನ ದಿನಗಳಲ್ಲಿ ನಾವು ಕೃಷಿಕರಿಗಾಗಿ ಸಾಕಷ್ಟು ಜನಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕರು ಲಭ್ಯತೆ ಇತ್ತು. ಇವತ್ತೇನಾಗಿದೆ, ಹಳ್ಳಿನಲ್ಲಿ ಇರ್ತಕ್ಕಂಥ ರೈತರು ಸಿಟಿನಲ್ಲಿ ಕೆಲಸವನ್ನು ಆರಿಸಿ ಗ್ರಾಮೀಣ ಪ್ರದೇಶವನ್ನು ತೊರೆದು ಬರ್ತಾ ಇರೋದ ಒಂದು ಮುಖ್ಯ ಕಾರಣದಿಂದ ಕೂಲಿ ಕಾರ್ಮಿಕರ ಕೊರತೆ ತುಂಬಾ ಎದ್ದು ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಯಂತ್ರೋಪಕರಣ ಬಳಕೆಗೆ ರೈತರು ಹೆಚ್ಚಿನ ಒತ್ತಡವನ್ನು ಹಾಕಿ ಉಪಯೋಗನೂ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಯಂತ್ರಗಳು ಇವತ್ತು ಭೂಮಿ ಸಿದ್ಧತೆಯಿಂದ ಹಿಡಿದು ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದು, ನಾಟಿ ಮಾಡಿದ ನಂತರ ಅವುಗಳಿಗೆ ಬೇಕಾಗ್ತದ ಸಿಂಪರಣ ಯಂತ್ರಗಳನ್ನ ಬಳಕೆ, ಮತ್ತೆ ಕೊಯ್ಲು ಮಾಡ್ತಕ್ಕಂಥದ್ದು, ಕೊಯ್ಲಾದ ನಂತರ ಗ್ರೇಡಿಂಗ್ ಮಾಡ್ತಕ್ಕ ಗುಣಮಟ್ಟಗಳನ್ನ ಗ್ರೇಡಿಂಗ್ ಮಾಡ್ತಕ್ಕಂಥದ್ದು, ಮಾರ್ಕೆಟು ಕೊನೆಯ ಹಂತದವರೆಗೂ ಕೂಡ ಪ್ರತಿಯೊಂದು ಕೆಲಸಗಳನ್ನ ಕೂಡ ನಾವು ಯಂತ್ರಗಳನ್ನ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಇವತ್ತು ತಲುಪಿದ್ದೇವೆ. ಬಹುಶಃ ನಾವು ಯಂತ್ರಗಳನ್ನ ಉಪಯೋಗ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ನಮ್ಮ ಖರ್ಚು ವೆಚ್ಚಗಳಿದೆ ಅದನ್ನು ಕೂಡ ಕೆಲವೊಂದು ಪ್ರಮಾಣದಲ್ಲಿ ಕಡಿಮೆನೂ ಕೂಡ ಮಾಡಬಹುದು ಅಂತ ನನ್ನ ಭಾವನೆ. ಯಾಕೆಂದ್ರೆ ನಾವು ಭೂಮಿ ಸಿದ್ಧತೆಯನ್ನ ಸಂಬಂಧಪಟ್ಟಂಗೆ ಈಗ ನಾವೇನು ಒಂದು ಎಕರೆನ ಭೂಮಿನ ಉಳುಮೆ ಮಾಡಿ ಸಮತಟ್ಟುಗೊಳಿಸಿ ಗುಂಡಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಲಿ ಕೆಲಸಗಾರರು ಮಾಡ್ತಕ್ಕಂಥ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಯಂತ್ರಗಳಿಂದ ಒಂದು ಗಂಟೆನಲ್ಲಿ ಮಾಡ್ತಕ್ಕಂಥ ಒಂದು ಇದಿದೆ. ಇಲ್ಲಿ ಸಮಯನೂ ಕೂಡ ಉಳಿತಾಯ ಆಗ್ತದೆ ನಮಗೆ ರೈತರಿಗೆ, ಮತ್ತೆ ಎರಡನೇದಾಗಿ ಅವರಿಗೆ ಖರ್ಚು ವೆಚ್ಚ ಅದು ಕೂಡ ಉಳಿತಾಯ ಆಗ್ತಕ್ಕಂಥ ಪರಿಣಾಮ ಇದೆ. ಇವತ್ತು ನಾವು ಏನಾಗುತ್ತೆ ತೆಂಗಿನ ತೋಟವನ್ನು ನಿರ್ಮಾಣ ಮಾಡಬೇಕು ಅಥವಾ ಬಾಳೆ ತೋಟಗಳು ಅಥವಾ ನಮ್ಮ ಮಾವಿನ ತೋಟಗಳು ಮಾಡಬೇಕಂತ ಬಂದಂಥ ಸಂದರ್ಭದಲ್ಲಿ ಭೂಮಿನ ಮೊದಲನೇದಾಗಿ ನಾವು ಲೆವೆಲ್ ಮಾಡಬೇಕಾಗ್ತದೆ, ಸಮತಟ್ಟುಗೊಳಿಸಬೇಕು, ಸ್ವಚ್ಛಗೊಳಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಟ್ರ್ಯಾಕ್ಟರ್ನ ಅವಶ್ಯಕತೆ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕಲ್ಟಿವೇಟ್ರು, ಡಿಸ್ಕು ಈ ಥರದೆಲ್ಲ ಯಂತ್ರಗಳ ಅವಶ್ಯಕತೆ ಇದೆ. ಸೊ ನಂತರದ ಇದರಲ್ಲಿ ಗುಂಡಿನ ಮಾಡಬೇಕಾಗ್ತದೆ. ಗುಂಡಿನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಗುಂಡಿ ತೆಗಿತಕ್ಕಂಥ ಮಿಷಿನ್ ಬಂದಿದೆ. ಒಬ್ಬ ಮನುಷ್ಯ 3-4 ಗುಂಡಿನ ತೆಗಿಬಹುದು ಒಂದ್ ದಿನದಲ್ಲಿ, ಅಥವಾ ಒಂದ್ 5-6 ಗುಂಡಿನ, ಹೆಚ್ಚಿಗೆ ಅಂದ್ರೆ ಒಂದ್ 5-6 ಗುಂಡಿನ ತೆಂಗಿನ ಗುಂಡಿಗಳನ್ನ ತೆಗಿಬಹುದು. ಸೊ ಅದೇ ಒಂದು ನಾವು ಯಂತ್ರವನ್ನು ಉಪಯೋಗಿಸಿ ಮಾಡಿದಂತ ಸಂದರ್ಭದಲ್ಲಿ ಒಂದು ದಿನದಲ್ಲಿ 1 ಎಕರೆನ ಇಲ್ಲಿ ಆಗ್ತಕ್ಕಂಥ ಒಂದು ಗುಂಡಿನ ತೆಗಿತಕ್ಕಂಥದ್ದು ಇದೆ. ಇಲ್ಲಿ ಜಾಸ್ತಿ ಶ್ರಮ ಕೂಲಿ ಕಾರ್ಮಿಕರ ಮೇಲೆ ಬೀಳೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಯಂತ್ರೋಪಕರಣಗಳು ಬಳಕೆಗೆ ಬಂದಿದೆ. ಒಟ್ಟಾರೆ ಇವತ್ತು ಯಂತ್ರಗಳನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ, ಅದರಿಂದ ಸಾಕಷ್ಟು ಅನುಕೂಲಗಳು ಕೂಡ ಇದ್ದಾವೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಬೇರೆಯವ್ರ ಮೇಲೆ ನಾವು ಅವಲಂಬನೆ ಆಗ್ತಕ್ಕಂಥದ್ದು ತಪ್ಪುತ್ತೆ. ಅದರ ಜೊತೆಗೆ ಬೇರೆಯವರನ್ನ ಅವಲಂಬನೆಯಾಗಿ ಹೆಚ್ಚು ನಾವು ದುಬಾರಿ ಕೂಲಿಯನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಇದೆ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ತಕ್ಕಂಥದ್ದು, ಇದಿಷ್ಟನ್ನು ಕೂಡ ನಾವು ಯಂತ್ರಗಳಿಂದ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಸಾಮಾನ್ಯವಾಗಿ ತೋಟಗಾರಿಕೆಯಲ್ಲಿ ಆರಂಭದಿಂದ ಕೊನೆಯವರೆಗೆ ಯಾವ್ಯಾವ ಯಂತ್ರಗಳನ್ನ ಯಾವ್ಯಾವ ಕೆಲಸಕ್ಕೆ ನಾವು ಬಳಕೆಯನ್ನ ಮಾಡ್ತೇವೆ? ಈಗ ಸಾಕಷ್ಟು ಯಂತ್ರಗಳ ಬಗ್ಗೆ ನಾವು ಹೇಳೋದಾದ್ರೆ ಭೂಮಿ ಸಿದ್ಧತೆ, ಭೂಮಿ ಸಿದ್ಧತೆಗೆ ಬೇಕಾಗ್ತಕ್ಕಂಥ ಟ್ರ್ಯಾಕ್ಟ್ರು ಅಥವಾ ನಾವು ಏನು ಕಲ್ಟಿವೇಟರ್ ಅಂತ ಭೂಮಿ ಉಳುಮೆ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂಥ ಕಲ್ಟಿವೇಟ್ರು, ಮತ್ತೆ ಮಣ್ಣಿನ ಪುಡಿ ಮಾಡಿ ಹದಗೊಳಿಸ್ತಕ್ಕಂಥ ಡಿಸ್ಕು ಮೊದಲನೇದಾಗಿ. ಎರಡನೇದಾಗಿ ನಾವು ಗುಂಡಿನ ಮಾಡತಕ್ಕಂಥದ್ದು, ಗಿಡಗಳನ್ನ ನಾಟಿ ಮಾಡ್ಲಿಕ್ಕೆ ಗುಂಡಿ ಮಾಡೋದು. ಗುಂಡಿ ತೆಗಿತಕ್ಕಂಥ ಒಂದು ಮಿಷಿನ್ ಬಂದಿದೆ ಇವತ್ತು, ಅದು ಕೂಡ ಲಭ್ಯತೆ ಇದೆ ಮಾರ್ಕೆಟಲ್ಲಿ. ಅದೇ ನಂತರ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಕೂಡ, ಗಿಡಗಳನ್ನ ಅಂದ್ರೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ನಾಟಿ ಮಾಡಕ್ ಕಷ್ಟ, ಬಟ್ ನಮ್ಮ ಏನು ಕೃಷಿ ಭೂಮಿನಲ್ಲಿ ಬಂದಾಗ ಭತ್ತ ನಾಟಿ ಮಾಡ್ತಕ್ಕಂಥದ್ದು, ರಾಗಿ ನಾಟಿ ಮಾಡ್ತಕ್ಕಂಥ ಇಂತಹ ಒಂದು ಯಂತ್ರ ನಮ್ಮಲ್ಲಿ ಲಭ್ಯ ಇದೆ. ಅಂದ್ರೆ ರೈತರಿಗೆ ಸಿಗ್ತಕ್ಕಂಥ ಒಂದು ಯಂತ್ರ ಇದೆ. ಅದ ನಂತರ ಬಹಳ ಮುಖ್ಯವಾಗಿ ರೈತರಿಗೆ ಬೇಕಾಗ್ತಕ್ಕಂಥದ್ದು ಅಂದ್ರೆ ಗಿಡಗಳಿಗೆ ಬರ್ತಕ್ಕಂಥ ಕೀಟ ರೋಗಗಳು ಬರ್ತದೆ, ಇದುಗಳ ನಿರ್ವಹಣೆಗೆ ಸಸ್ಯ ಸಂರಕ್ಷಣ ಔಷಧಿಗಳನ್ನ ಸ್ಪ್ರೇ ಮಾಡಬೇಕಾಗಿ ಬರ್ತದೆ. ಕೆಲವೊಂದು ಕೂಲಿ ಕಾರ್ಮಿಕರಿಂದ ಎತ್ತರದಲ್ಲಿರ್ತಕ್ಕಂಥ ಗಿಡಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು ಕೂಡ ಕಷ್ಟ. ಕೂಲಿ ಕಾರ್ಮಿಕರು ಸಿಂಪಡಣೆ ಮಾಡಿ ಆ ಒಂದು ಒತ್ತಡದಲ್ಲಿ ಕೆಲಸ ಮಾಡೋದು ಕಷ್ಟ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ತಾಂತ್ರಿಕವಾಗಿ ಅಭಿವೃದ್ಧಿ ಪಡೆದಂತ ಯಂತ್ರೋಪಕರಣಗಳು ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಸರ್. ಪವರ್ ಸ್ಪ್ರೇಯರ್ ಅಂತ ಹೇಳ್ತೀವಿ, ಮತ್ತೆ ಮೋಟರ್ ಆಪರೇಟೆಡ್ ಇದೆ ಅದರಲ್ಲಿ, ಇಂಜಿನ್ ಆಪರೇಟೆಡ್ ಕೆಲವೊಂದಿದೆ, ಮತ್ತೆ ಕೆಲವು ಫ್ಯೂಯಲ್ ಇದನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಚಾರ್ಜಬಲ್ ಬ್ಯಾಟರಿಯಿಂದ ಚಾರ್ಜ್ ಮಾಡಿ ಮಾಡ್ತಕ್ಕಂಥದ್ದೇ, ಮತ್ತೆ ಕೆಲವೊಂದು ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಹಾಕಿ ಉಪಯೋಗ ಮಾಡ್ತಕ್ಕಂಥ ಯಂತ್ರಗಳಿದೆ. ಇಂಥ ಒಂದು ಯಂತ್ರಗಳನ್ನ ಬಳಕೆ ಮಾಡಿದ ತುಂಬಾ ಗುಣಮಟ್ಟದ ಒಂದು ಕೆಲಸವನ್ನ ನಾವಲ್ಲಿ ಪಡೆಯಲಿಕ್ಕೆ ಕೂಡ ಸಾಧ್ಯತೆ ಇದೆ. ನಂತರ ನಮಗೆ ಕೆಲವೊಂದು ಬೆಳೆಗಳು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ, ಅಥವಾ ಈಗ ತೆಂಗಿನ ಮರ ಹತ್ತಕ್ಕಂತ ಒಂದು ಏಣಿಗಳು, ಅಥವಾ ನಾವು ಕಾಳುಮೆಣಸಿನ ತೋಟಗಳಲ್ಲಿ ಕಾಳುಮೆಣಸು ತುಂಬಾ ಮೇಲೆ ಹೋಗ್ತದೆ, ಅದನ್ನ ಹತ್ತಕ್ಕೆ ಬೇಕಾಗ್ತ ಸಾಧನವಾದಂತ ಏಣಿಗಳು, ಹಾರ್ವೆಸ್ಟಿಂಗ್ ಟೂಲ್ಸ್, ಎಕ್ಸಾಂಪಲ್ ನಮ್ಮಲ್ಲಿ ಮಾವಿನ ಒಂದು ಹಣ್ಣುಗಳನ್ನ ಕಟಾವು ಮಾಡಲಿಕ್ಕೆ ಒಂದು ಇದು ಬರ್ತದೆ ಸರ್, ಟೂಲ್ ಬರ್ತದೆ, ಅದರಲ್ಲೂ ಕೂಡ ನಮ್ಮ ಇದರಲ್ಲಿ ಲಭ್ಯತೆ ಇದೆ. ಸೊ ಈ ಒಂದು ಯಂತ್ರಗಳನ್ನ ಉಪಯೋಗಿಸಿ ನಾವು ಹಾರ್ವೆಸ್ಟ್ ಮಾಡಬಹುದು, ಅಂದ್ರೆ ಕೊಯ್ಲು ಮಾಡಬಹುದು. ಅದ ನಂತರ ಗ್ರೇಡಿಂಗ್ ಮಾಡ್ಲಿಕ್ಕೆ, ಗುಣಮಟ್ಟವನ್ನ ಮಾಡ್ಲಿಕ್ಕೆ, ಮತ್ತೆ ಅದನ್ನ ಮಾರ್ಕೆಟ್ಗೆ ಸಾಗಣೆ ಮಾಡ್ಲಿಕ್ಕೆ, ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಪದಾರ್ಥಗಳನ್ನ ಕೊಯ್ಲು ಮಾಡ್ತೀವಿ ಅವುಗಳನ್ನ ಸಂಸ್ಕರಣೆ ಮಾಡ್ಲಿಕ್ಕೂ ಕೂಡ ಇವತ್ತು ಸಾಕಷ್ಟು ಯಂತ್ರಗಳು ಇದೆ ಸರ್. ಇದನ್ನು ಕೂಡ ನಮ್ಮ ಇಲಾಖೆ ಮೂಲಕ ಸಹ ರೈತರಿಗೆ ಸಿಗ್ತಕ್ಕಂಥ ಒಂದು ಇದನ್ನ ಪ್ರೋತ್ಸಾಹ ಕೂಡ ನೀಡ್ತೇವೆ. ಉದಾಹರಣೆಗೆ ಹೇಳಿದ್ರೆ ನಮ್ಮ ಕಾಳುಮೆಣಸನ್ನ ನಾವು ಕಟಾವು ಮಾಡಿದ ನಂತರ ಅದನ್ನ ಸಪರೇಟ್ ಮಾಡಬೇಕು, ಬಂಚಿಂದ ಸಪರೇಟ್ ಮಾಡಬೇಕು. ಸಪರೇಟ್ ಮಾಡ್ಲಿಕ್ಕೆ ಸಪರೇಟರ್ ಅಂತಾನೆ ಬರ್ತದೆ ಸರ್. ಅದ ನಂತರ ಡ್ರೈ ಮಾಡ್ಲಿಕ್ಕೆ, ಅಂದ್ರೆ ಒಣಗಿಸ್ಲಿಕ್ಕೆ ಟ್ರೇಗಳು ಬರ್ತದೆ, ಇವೆಲ್ಲ ಲಭ್ಯತೆ ಮಾರ್ಕೆಟ್ ಅಲ್ಲಿ ಇದೆ ಸರ್. ಇವುಗಳಿಗೂ ಕೂಡ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹ ನೀಡ್ತಾ ಇದೆ. ಅದೇ ರೀತಿ ನಮ್ಮ ತೆಂಗಿನಕಾಯಿಗೆ ಸಂಬಂಧಪಟ್ಟಂಗೆ ಈಗ ಅರಸೀಕೆರೆ ಚನ್ನಪಟ್ಟಣ ಭಾಗದಲ್ಲಿ ಸಾಕಷ್ಟು ಕಾಯಿಗಳು ಬರ್ತಾ ಇದೆ. ಅವರು ಕೆಲವೊಂದು ರೈತರು ತೆಂಗಿನಕಾಯಿನೇ ನೇರವಾಗಿ ಮಾರ್ಕೆಟ್ ಮಾಡ್ತಾರೆ, ಅಥವಾ ಕೊಬ್ಬರಿನ ಮಾಡಿ ಮಾರ್ಕೆಟ್ ಮಾಡ್ತಾರೆ. ತೆಂಗಿನಕಾಯಿನ ಕೊಯ್ದ ನಂತರ ಅದನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ, ಶೇಖರಣೆ ಆದ ನಂತರ ಅದನ್ನ ಬಿಡಿಸ್ಲಿಕ್ಕೆ, ಅಂದ್ರೆ ಸಿಪ್ಪೆನ ತೆಗೆದು ಕೊಬ್ಬರಿನ ಓಪನ್ ಮಾಡ್ಲಿಕ್ಕೂ ಕೂಡ ಕೆಲವೊಂದು ಯಂತ್ರಗಳು ಲಭ್ಯ ಇದೆ. ಕಾಯಿ ಸುಲಿತಕ್ಕಂಥ ಯಂತ್ರ ಅಂತ ಹೇಳ್ತೀವಿ, ಮಿಷಿನ್ ಅಂತ ಹೇಳ್ತೀವಿ. ಇನ್ನು ಮುಂದುವರೆದ ಕೆಲವೊಂದು ಭಾಗದಲ್ಲಿ ತೆಂಗಿನ ಎಣ್ಣೆನ ಕೂಡ ತೆಗಿತಾ ಇದಾರೆ. ಸೊ ಅದು ಎಲ್ಲರೂ ತೆಗಿಯಕ್ ಆಗೋದಿಲ್ಲ, ಸ್ವಲ್ಪ ತಾಂತ್ರಿಕತೆ ಇದ್ದಂಥವ್ರು, ಸ್ವಲ್ಪ ಆದಾಯ ಅಧಿಕ ಇದ್ದಂಥವ್ರು ಅದನ್ನು ಮಾಡಬಹುದು. ಹೆಚ್ಚಿನ ಒಂದು ಯಾರಿಗೆ ಜಮೀನು ಇದೆ ಅಂತವ್ರು ಅದನ್ನ ಹೋಗ್ಬೋದು, ಒಂದಷ್ಟು ಬಂಡವಾಳವನ್ನು ಕೂಡ ಹಾಕ್ಬೇಕಾಗುತ್ತೆ. ಸೊ ತೆಂಗಿನ ಎಣ್ಣೆ ತೆಗಿತಕ್ಕಂಥದ್ದು, ಕೊಬ್ಬರಿ ಎಣ್ಣೆ ತೆಗಿತಕ್ಕಂತ ಯಂತ್ರಗಳು, ಇವು ಕೂಡ ನಮಗೆ ಲಭ್ಯ ಇದೆ ಸರ್. ಸ್ಪ್ರೇಯರ್ ಕೂಡ ಲಭ್ಯ ಇದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲಾ ಬೆಳೆಗಳನ್ನು ಕೂಡ ಅನೇಕ ತರಹದ ಕೀಟ ಮತ್ತೆ ರೋಗಗಳು ಬಾಧಿಸುತ್ತೆ. ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿಗೆ ಬಂದಂತ ಸಂದರ್ಭದಲ್ಲಿ ಬಹುತೇಕ ತೋಟಗಾರಿಕೆ ಬೆಳೆಗಳು ಸ್ವಲ್ಪ ಎತ್ತರದಲ್ಲಿರುವಂತದನ್ನ ನಾವು ಗಮನಿಸಬಹುದು. ಅಡಿಕೆ ಆಗ್ಬಹುದು, ತೆಂಗಾಗಬಹುದು, ಸಪೋಟ, ಇನ್ನು ಬೇರೆ ಬೇರೆ ತರಹದ ಹಣ್ಣಿನ ಬೆಳೆಗಳು ನಮ್ಮ ಕೈಗೆ ಎಟಕದಿಲ್ಲ ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ. ಇಂತಹ ಸಂದರ್ಭದಲ್ಲಿ ಎಂತೆಂತ ಸ್ಪ್ರೇಯರ್ ಅನ್ನ ಬಳಸಬಹುದು ರೈತರು? ಸರ್, ಈಗ ಸಾಕಷ್ಟು ಸ್ಪ್ರೇಯರ್ಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಸರ್. ಸಾಮಾನ್ಯವಾಗಿ ಹೇಳಿದ್ರೆ ನಮಗೆ ಮಾನವ ಚಾಲಿತ ಯಂತ್ರಗಳು, ಅಂದ್ರೆ ನಾವು ಏನು ಮನಸ್ಸು ಕೈಯಿಂದನೇ ಆಪರೇಟ್ ಮಾಡ್ತಕ್ಕಂಥದ್ದಿದೆ, ಮತ್ತೆ ಯಂತ್ರ ಚಾಲಿತ ಸ್ಪ್ರೇಯರ್ಗಳಿದೆ, ಅದೇ ರೀತಿ ಇಂಜಿನ್ ಅಂದ್ರೆ ನಮ್ಮ ಏನು ಫ್ಯೂಯಲ್ ಆಪರೇಟ್ ಮಾಡಿ ಮಾಡ್ತಕ್ಕಂಥದ್ದೇ. ಯಂತ್ರ ಚಾಲಿತ ಸಿಂಪಡಣೆ ಯಂತ್ರಗಳನ್ನ ಉಪಯೋಗಿಸಿದಾಗ ತುಂಬಾ ಪವರ್ ಜಾಸ್ತಿ ಇರೋದ್ರಿಂದ ಎಷ್ಟೇ ಒಂದು ಎತ್ತರದಲ್ಲಿದ್ದರೂ ತೆಂಗಿನ ಮರಗಳಿರ್ಬೋದು, ಅಡಿಕೆ ಮರಗಳಿದ್ರು ಪವರ್ ಸ್ಪ್ರೇಯರ್ ಮೂಲಕ ನಾವು ಅಲ್ಲಿಗೆ ಒಂದು ಸಿಂಪಡಣೆ ಮಾಡಲಿಕ್ಕೆ ಸಾಧ್ಯತೆ. ಅದೇ ನಾವು ಕೂಲಿ ಕಾರ್ಮಿಕ ಮೂಲಕ ಸಿಂಪಡಣೆ ಮಾಡಿಸ್ಬೇಕಂದ್ರೆ ಒಬ್ಬ ಮನುಷ್ಯ ಒಂದು 4-5 ಮರಗಳಿಗೆ ಹತ್ತಿ ಸಿಂಪಡಣೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ. ಎರಡನೇದಲ್ಲಿ ನಾವು ಏನು ಸಿಂಪಡಣೆ ಮಾಡ್ತೀವಿ ಅದು ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಸಿಗೋದಿಲ್ಲ, ಮತ್ತೆ ಏನು ಸಿಂಪಡಣೆ ಮಾಡ್ತಕ್ಕಂತ ಏನು ಇದಿದೆ ಸಿಂಪಡಣೆ ಔಷಧಿ ಅದು ಕೂಡ ವ್ಯರ್ಥ ಆಗ್ತಾ, ಅಂದ್ರೆ ವೇಸ್ಟ್ ಮಾಡ್ತಕ್ಕಂಥದ್ದು ಕೂಡ ಚಾನ್ಸಸ್ ಜಾಸ್ತಿ. ಪವರ್ ಸ್ಪ್ರೇಯರ್ ಉಪಯೋಗಿಸಿ ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಗುಣಮಟ್ಟದ ಸಿಂಪಡಣೆ, ಮತ್ತೆ ಎಲ್ಲಿಗೆ ಸಿಂಪಡಣೆ ಮಾಡ್ಬೇಕಂತ ಇದೀವಿ ಆ ಜಾಗಕ್ಕೆ ಸಿಂಪಡಣೆ ಮಾಡೋದ್ರಿಂದ ಕೀಟ ರೋಗಗಳನ್ನ ಸರಿಯಾದ ಇದರಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ರೋಗ ಕೀಟಗಳು ಅಷ್ಟೇ ಅಲ್ಲದೆ ಇತ್ತೀಚೆಗೆ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳು ಕೂಡ ಬಂದಿದ್ದಾವೆ, ಅವುಗಳ ಸಿಂಪಡಣೆಗೂ ಕೂಡ ಇದನ್ನ ಬಳಸಬಹುದು. ಹೌದು ಸರ್, ಖಂಡಿತ ಸರ್. ಇವತ್ತು ಏನಾಗಿದೆ ಅಂದ್ರೆ ಸಾಕಷ್ಟು ಇಳುವರಿನ ಹೆಚ್ಚಿನ ಮಾಡ್ಲಿಕ್ಕೆ, ಮತ್ತೆ ಒಂದು ಗುಣಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ ಕೂಡ ಕೆಲವೊಂದು ದ್ರವ ರೂಪದ ಗೊಬ್ಬರಗಳಿರ್ಬಹುದು, ಅಥವಾ ಇನ್ನು ಕೆಲವು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಸರ್, ನ್ಯೂಟ್ರಿಯೆಂಟ್ಸ್ ಆ ತರದ್ದು ಇರಬಹುದು, ಇವೆಲ್ಲ ಕೂಡ ಮಾರ್ಕೆಟ್ ಲಭ್ಯ. ಇವುಗಳನ್ನು ಕೂಡ ಸಿಂಪಡಣೆ ಮಾಡಿ, ಇವೆಲ್ಲ ತುಂಬಾ ಅಧಿಕ ವೆಚ್ಚ, ಅಂದ್ರೆ ಕಾಸ್ಟ್ಲಿ ಇರತಕ್ಕಂತ ಒಂದು ಇದಾಗಿರೋದ್ರಿಂದ ಇವುಗಳನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಜಾಗಕ್ಕೆ ನಾವು ಸಿಂಪಡಣೆ ಮಾಡ್ಲಿಕ್ಕೆ ಈ ಯಂತ್ರಗಳಿಂದ ಸಾಧ್ಯತೆ ಇದೆ ಸರ್. ಇದರ ಜೊತೆಗೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಸಾಮಾನ್ಯವಾಗಿ ಬಾಧಿಸ್ತಕ್ಕಂತಹ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ ಹೆಚ್ಚು ಕಳೆ ಬರ್ತಕ್ಕಂಥದ್ದು. ನಿರಂತರವಾಗಿ ಉಳುಮೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದು ಹಂತಕ್ಕೆ ಬೆಳೆದ ಮೇಲೆ ಅದರೊಳಗೆ ಯಾರು ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಯಂತ್ರಗಳು ಲಭ್ಯ ಇದ್ದಾವೆ? ಈಗ ಮಾರ್ಕೆಟಲ್ಲಿ ಬಹಳ ಮುಖ್ಯವಾಗಿ ಸಿಗ್ತದೆ ಕಳೆಯನ್ನು ಕಟಾವು ಮಾಡತಕ್ಕಂಥ ಯಂತ್ರ ಅಂತ ಸಿಗ್ತದೆ, ಅದನ್ನ ವೀಡ್ ಕಟ್ಟರ್ ಅಂತ ಹೇಳ್ತೀವಿ. ಇದ್ರ ಜೊತೆಗೇನೆ ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳು, ಮಿನಿ ಟ್ರ್ಯಾಕ್ಟರ್ಗಳು ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಅದ್ರ ಮೂಲಕನೂ ಕೂಡ ನಾವು ಕಳೆಯನ್ನು ತೆಗಿಬಹುದು. ನಾವು ಪವರ್ ವೀಡರ್ನ ಹೇಳೋದಾದ್ರೆ, ಪವರ್ ವೀಡರ್ನ ಸಾಮಾನ್ಯ ಎಲ್ಲಾ ಜಾಗದಲ್ಲೂ ಏನು ಕಳೆಗಳು ಯಾವುದೇ ಒಂದು ಕಳೆ ಇದ್ರೂ ಕೂಡ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪವರ್ ವೀಡರ್ನ ಸಾಧ್ಯ ಇದೆ. ಅದೇ ನಾವು ಯಾವುದೋ ಒಂದು ಕೆಮಿಕಲ್ ಹಾಕಿ ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಾವೇನಾಗುತ್ತೆ, ಭೂಮಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಹಾಳು ಮಾಡಿದ್ವಿ. ಅದೇ ನಾವು ವೀಡ್ ಕಟ್ಟನ ಉಪಯೋಗಿಸಿ ಕಳೆ ಹೊಡೆದ್ರೆ ಅದು ಅಲ್ಲೇ ಬಿದ್ದು ಮಲ್ಚಿಂಗ್ ಆಗ್ತದೆ. ಎರಡನೇದು ಅಲ್ಲೇ ಕೊಳತು ಒಂದು ಸಾವಯವ ಗೊಬ್ಬರ ರೂಪದಲ್ಲಿ ಮಣ್ಣಿಗೆ ಸೇರ್ಬಿಟ್ಟು ಅದು ಗಿಡಗಳಿಗೆ ಕೂಡ ಅನುಕೂಲ ಆಗ್ತದೆ. ಸೊ ಆದಷ್ಟು ನಾವು ರೈತರಲ್ಲಿ ಏನಪ್ಪ ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಕಳೆನಾಶಕನ ಹೊಡೆಯೋದು ಬದಲಾಗಿ ಏನು ವೀಡ್ ಕಟ್ಟರ್ ಇರ್ಬೋದು ಅಥವಾ ಮನುಷ್ಯರ ಮೂಲಕ ಕೂಲಿ ಕಾರ್ಮಿಕ ಏನು ಕಳವನೆಯನ್ನು ಕಟಾವು ಮಾಡಿಸ್ತೀವಿ, ಅದು ಬಹಳ ಒಳ್ಳೆಯದು. ಸೊ ಈ ಒಂದು ದೃಷ್ಟಿ ನಾವೇನು ಕಳೆ ಕಟಾವು ಯಂತ್ರನ ಪರಿಚಯಿಸಿದ್ವಿ, ಇದು ತುಂಬಾ ಉಪಯೋಗ ಆಗ್ತಾ ಇದೆ ರೈತರಿಗೆ. ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಕೆಲವು ಗಿಡಗಳನ್ನ ಪ್ರೂನಿಂಗ್ ಮಾಡಬೇಕಾಗುತ್ತೆ ಅಥವಾ ಟ್ರಿಮ್ ಮಾಡಬೇಕಾಗುತ್ತೆ. ಅದು ಟ್ರಿಮ್ ಮಾಡಿದ್ರೆ ಮಾತ್ರ ಒಳ್ಳೆ ಆಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಹೆಚ್ಚು ಫಸಲನ್ನು ನೀಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ದಾಳಿಂಬೆಯನ್ನ ನಾವು ಪ್ರೂನ್ ಮಾಡಬೇಕಾಗುತ್ತೆ, ಅದೇ ರೀತಿ ನಿಂಬೆ ಗಿಡಗಳನ್ನ ಪ್ರೂನ್ ಮಾಡಬೇಕಾಗುತ್ತೆ. ಈ ಪ್ರೂನ್ ಮಾಡುವಂತಹ ಕೆಲಸಕ್ಕೆ ಏನಾದರೂ ಯಂತ್ರಗಳು ಬಂದಿದ್ದಾವ? ಬಂದಿದ್ರೆ ಯಾವೆಲ್ಲ ಯಂತ್ರಗಳು ಲಭ್ಯ ಇದ್ದಾವೆ? ತೋಟಗಾರಿಕೆ ಬೆಳೆಗಳನ್ನ ಪ್ರೂನಿಂಗ್ ಅಂದ್ರೆ ಕಸಿ ಮಾಡ್ಲಿಕ್ಕೆ, ಕಟಾವು ಮಾಡ್ಲಿಕ್ಕೆ ಸಾಕಷ್ಟು ಯಂತ್ರಗಳಿದೆ ಸರ್. ಈಗ ನಮಗೆ ಸಾಮಾನ್ಯವಾಗಿ ಸಿಕೇಚರ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಅನುಪಯುಕ್ತ ಕೊಂಬೆಗಳನ್ನ ಕಟ್ ಮಾಡ್ಬೇಕಂದ್ರೆ ಸಿಕೇಚರ್ ಅಂತಕ್ಕಂಥ ಏನು ಇದೆ ಮಾರ್ಕೆಟ್ ಅಲ್ಲಿ, ಅದು ಸಾಕು ನಮಗೆ. ಅದು ತುಂಬಾ ದೊಡ್ಡಗಳು, ಈಗ ಮಾವಿನ ಗಿಡಗಳಲ್ಲಿ ನಾವು ಕೆನಾಪಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಒಂದು ಚೈನ್ ಸಾ ಅಂತ ಬರ್ತದೆ ಸರ್. ಅದರಲ್ಲೂ ಕೂಡ ಎರಡು ತರ ಇದೆ, ಒಂದು ಕೈನಲ್ಲೇ ಕುಯ್ತಕ್ಕಂಥ ಗರಗಸ ಅಂತ ಹೇಳ್ತೀವಿ, ಅದು ಮೋಟರ್ ಆಪರೇಟೆಡ್ ಒಂದಿದೆ ಸರ್, ಮಿಷಿನ್ ಅಲ್ಲಿ ಚಾಲನೆ ಮಾಡ್ತಕ್ಕಂಥದ್ದು ಒಂದಿದೆ. ಸೊ ಎರಡು ಯಂತ್ರಗಳು ಸಿಗುತ್ತೆ ಸರ್. ನಮ್ಮ ದಾಳಿಂಬೆಗೆ ಸಂಬಂಧಪಟ್ಟಂಗೆ ಸಿಕೇಚರ್ ಅಂತ ಏನ್ ಹೇಳ್ತೀವಿ, ಅದು ಸಾಕು ಸರ್ ಅದು. ಆಮೇಲೆ ಮಾವಲ್ಲಿ ಸ್ವಲ್ಪ ರಂಬೆಗಳು ಅಥವಾ ದೊಡ್ಡದಿರೋದ್ರಿಂದ ಅದನ್ನ ನಾವು ಬಾಟಮ್ ಪ್ರೂನಿಂಗ್ ಅಂತ ಮಾಡ್ತೀವಿ ಸರ್. ಅಂತ ಸಂದರ್ಭದಲ್ಲಿ ಸ್ವಲ್ಪ ಯಂತ್ರಚಾಲಿತ ಇದು ಏನಿದೆ ಟ್ರೀ ಪ್ರೂನರ್ ಅಂತ ಹೇಳೋ, ಅದು ಸಾಕು ಬೇಕಾಗುತ್ತೆ ಸರ್. ತೆಂಗು, ಅಡಿಕೆ ಮತ್ತೆ ಮೆಣಸು ಇವೆಲ್ಲ ಸ್ವಲ್ಪ ಎತ್ತರದಲ್ಲಿ ನಮಗೆ ಫಸಲನ್ನ ನೀಡತಕ್ಕಂತಹ ಬೆಳೆಗಳು, ಅಲ್ಲಿಗೆ ಹತ್ತಲಿಕ್ಕೆ ಬೇರೆ ಬೇರೆ ತರಹದ ಏಣಿಗಳು ಇವತ್ತು ಬಂದಿದ್ದಾವೆ, ಅವುಗಳ ಒಂದು ಪರಿಚಯವನ್ನ ಮಾಡಿಕೊಡಿ. ಈಗ ತೆಂಗಿನ ಮರಗಳಿಗೆ ಸಂಬಂಧಪಟ್ಟ ತೆಂಗಿನ ಮರ ಹತ್ತಕ್ಕಂತ ಒಂದು ಏಣಿ ಅಂತಾನೆ ಇದೆ ಸರ್. ಅದು ಬಹಳ ಸಿಂಪಲ್ ಆಗಿ ಇರ್ತದೆ ಸರ್ ಅದು. ಈಗ ನಮ್ಮ ಕೇರಳ ಭಾಗದಲ್ಲಿ ಅಲ್ಲೆಲ್ಲ ತುಂಬಾ ಪ್ರಚಲಿತವಾಗಿತ್ತು, ಮಂಗಳೂರು ಭಾಗದಲ್ಲಿ ಬಂತು, ಈಗ ನಮ್ಮ ಭಾಗದಲ್ಲೂ ಕೂಡ ಅದು ಬರ್ತಾ ಇದೆ. ನಾವು ಕೂಡ ಅದು ಇಲಾಖೆ ಮೂಲಕ ನಾವು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದೇವೆ. ತೆಂಗಿನ ಮರ ಹತ್ತಕ್ಕಂಥ ಏಣಿ ಏನಿದೆ ಅದು ಬಹಳ ಕಡಿಮೆ ದರದಲ್ಲಿ ಮಾರ್ಕೆಟಲ್ಲಿ ಲಭ್ಯ ಇದೆ ಸರ್. ಅದೇ ರೀತಿ ನಮ್ಮ ಕಾಳುಮೆಣಸು ಮತ್ತೆ ಅಡಿಕೆ ಮರಕ್ಕೆ ಸಂಬಂಧಪಟ್ಟಂಗೆ ಒಂದು ಏಣಿನೇ ಬರ್ತದೆ ಸರ್. ನಾವೇನು ಸ್ಥಳೀಯವಾಗಿ ನೋಡ್ತೇವೆ ಅಲ್ಯೂಮಿನಿಯಂ ಏಣಿ ಅಂತ ಹೇಳ್ತೀವಿ ಸರ್, ಅದು ಕೂಡ ಮಾರ್ಕೆಟಲ್ಲಿ ಲಭ್ಯ ಇದೆ. 20 ಅಡಿ ಸಿಗ್ತದೆ ನಿಮಗೆ, 30 ಅಡಿ 40 ಅಡಿ ಈ ತರ ಅವರಿಗೆ ಅವಶ್ಯಕತೆ ಇರಂಗೆ ಲಭ್ಯತೆ ಇದೆ ಸರ್. ಅದನ್ನು ಕೂಡ ಕೊಂಡ್ಕೊಂಡು ರೈತರು ಉಪಯೋಗವನ್ನ ಮಾಡಿಕೊಳ್ಬಹುದು. ಮಿನಿ ಟ್ರ್ಯಾಕ್ಟರ್ಗಳು ಇವತ್ತು ಹೆಚ್ಚು ಉಪಯುಕ್ತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ತೋಟಗಾರಿಕೆ ಬೆಳೆಗಳಲ್ಲಿ ಈ ಮಿನಿ ಟ್ರ್ಯಾಕ್ಟರ್ನ ನಾವು ಹೇಗೆಲ್ಲ ಬಳಕೆಯನ್ನು ಮಾಡ್ಕೋಬಹುದು, ಯಾವ್ಯಾವ ಕೆಲಸವನ್ನ ಇದರ ಮೂಲಕ ಸುಲಭ ಸಾಧ್ಯ ಮಾಡ್ಕೋಬಹುದು? ಕೃಷಿ ಕೆಲಸಗಳಿಗೆ ಮಿನಿ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ತುಂಬಾನೇ ಇದೆ ಸರ್ ಇವತ್ತು. ಯಾಕಂದ್ರೆ ನಾವು ದೊಡ್ಡ ಟ್ರ್ಯಾಕ್ಟರ್ಗಳು ಏನ್ ಹೇಳ್ತೀವಿ, 30 HP 40 HP ಈ ತರ ಟ್ರ್ಯಾಕ್ಟರ್ಗಳೇನೆ, ಇದು ಕೃಷಿ ಕೆಲಸಗಳಿಗಿಂತ ಕಮರ್ಷಿಯಲ್ ಯೂಸ್ ಆಗ್ತಕ್ಕಂಥದ್ದು ಜಾಸ್ತಿ ಸರ್. ಅದೇ ನಾವು ಮಿನಿ ಟ್ರ್ಯಾಕ್ಟರ್ ತಗೊಂಡ್ರೆ ಕೃಷಿ ಕೆಲಸಗಳಿಗೆ ತುಂಬಾನೇ ಅನುಕೂಲತೆ ಇದೆ ಸರ್. ನಾವು ತೆಂಗಿನ ತೋಟದಲ್ಲಿ ಉಳುಮೆ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು, ಮತ್ತೆ ಬದು ಮಾಡಲಿಕ್ಕೆ ಮಣ್ಣನ್ನ ಹೊಡಿಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಅದೇ ರೀತಿ ಗುಂಡಿ ಹೊಡಿಲಕ್ಕೂ ಈಗ ಏನು ಟ್ರ್ಯಾಕ್ಟರ್ಗೆ ಫಿಕ್ಸ್ ಮಾಡಿ ಗುಂಡಿ ತೆಗಿತಕ್ಕಂತ ಒಂದು ಮಿಷಿನ್ ಬಂದಿದೆ ಸರ್, ಅದಕ್ಕೂ ಕೂಡ ಅಳವಡಿಸಿಕೊಂಡು ಇದು ಮಾಡ್ಕೋಬಹುದು. ಮತ್ತೆ ಟ್ರ್ಯಾಕ್ಟರ್ಗೆ ಅಳವಡಿಸಿ ಸಿಂಪಡಣೆ ಮಾಡ್ತಕ್ಕಂಥ ಯಂತ್ರಗಳು ಕೂಡ ಇವತ್ತು ಬಂದಿದೆ ಸರ್, ಅದಕ್ಕೂ ಉಪಯೋಗ ಮಾಡ್ಕೋಬಹುದು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀರು ಹೊಡಿತಕ್ಕಂಥದ್ದು ಅಂದ್ರೆ ಜಮೀನಿಗೆ ನೀರು ಹೊಡಿತಕ್ಕಂಥದ್ದ ಸಂದರ್ಭದಲ್ಲಿ ಕೂಡ ಟ್ರ್ಯಾಕ್ಟರ್ಗೆ ಮೋಟರ್ನ ಅಳವಡಿಸಿ ನೀರನ್ನು ಕೂಡ ನಮ್ಮ ಒಂದು ಬೆಳೆಗಳಿಗೆ ಹಾಯಿಸಕ್ಕೂ ಕೂಡ ಈ ಟ್ರ್ಯಾಕ್ಟರ್ನ ಉಪಯೋಗ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಡ್ವಾಂಟೇಜ್ ಏನಂದ್ರೆ, ಅನುಕೂಲ ಏನಂದ್ರೆ, ನಾವು ಮಿನಿ ಟ್ರ್ಯಾಕ್ಟರ್ನ ಉಪಯೋಗ ಮಾಡೋದ್ರಿಂದ ಹಿಂದಿನ ದಿನಗಳಲ್ಲಿ ಉಳುಮೆ ಮಾಡಿ ಅಂತೇಳಿ ರೈತರಿಗೆ ಸಾಕಷ್ಟು ಸಲಹೆಗಳನ್ನ ಕೊಡ್ತಾ ಇದ್ವಿ ಸರ್. ಜಮೀನ ಉಳುಮೆ ಮಾಡಬೇಕು ತೆಂಗಿನ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ. ಮತ್ತು ಇವತ್ತೇನು ಹೇಳ್ತೀವಿ ಅಂದ್ರೆ, ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಉಳುಮೆನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ವಿ ಸರ್. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ದೊಡ್ಡ ಟ್ರ್ಯಾಕ್ಟರ್ನ ಉಪಯೋಗ ಮಾಡಿದಾಗ ಬೇರುಗಳು ಹರಿತಕ್ಕಂಥ ಚಾನ್ಸಸ್ ಜಾಸ್ತಿ. ಎರಡನೇದು, ಕೆಳಗಿನ ಪದರ ಏನಿದೆ ಭೂಮಿದು, ಮಣ್ಣಿನ ಪದರ, ಅದು ಗಟ್ಟಿ ಆಗ್ತದೆ ಸರ್. ಏನು ದೊಡ್ಡ ಟ್ರ್ಯಾಕ್ಟರ್ ಅದು ಭಾರಕ್ಕೆ ಗಟ್ಟಿ ಆಗ್ತದೆ. ಅದೇ ನಾವು ಸಣ್ಣ ಟ್ರ್ಯಾಕ್ಟರ್ನ ಉಪಯೋಗಿಸಿದಾಗ ಯಾವ ತರ ಬೇಕಾದ್ರೂ ಉಪಯೋಗ ಮಾಡ್ಕೋಬಹುದು ಅಂದ್ರೆ, ತೆಂಗಿನ ಮರದ ಹತ್ತಿರಕ್ಕೆ ಹೋಗಬಾರ್ದು ಮೊದಲನೇದಾಗಿ, ಅಡಿಕೆ ಅಥವಾ ತೆಂಗಿನ ಮರದ ಹತ್ತಿರಕ್ಕೆ ಹೋಗಿ ಬೇರನ್ನ ಕಟ್ ಮಾಡಬಾರ್ದು. ತೆಂಗಿನ ಮರ ಅಡಿಕೆ ಮರಕ್ಕೆ ಗಾಯ ಆಗದಂಗೆ ನೋಡ್ಕೋಬೇಕು ಟ್ರ್ಯಾಕ್ಟರ್ ಉಳುಮೆ ಮಾಡುವಾಗ. ಮತ್ತೆ ಇದು ಟ್ರ್ಯಾಕ್ಟರ್ದು ಮಣ್ಣಿನ ಪದರ ಏನಾದ್ರೆ ಅದು ಗಟ್ಟಿ ಆಗೋದಿಲ್ಲ. ಮತ್ತೆ ಅಡಿಕೆ ಮತ್ತೆ ತೆಂಗಿನ ತೋಟಕ್ಕೆ ಸಂಬಂಧಪಟ್ಟ ಉಳುಮೆನ ಕಡಿಮೆ ಮಾಡೋದು ಒಳ್ಳೇದು. ಸಾಮಾನ್ಯ ರೈತರು ಸ್ವಚ್ಛವಾಗಿರಲಿ ಅಂದ್ಬಿಟ್ಟು ಟ್ರ್ಯಾಕ್ಟರ್ನ ಮಾಡ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಎರಡನೇದು ಮಣ್ಣನ್ನು ಹೊಡಿತಕ್ಕಂಥದ್ದು ಬಹಳ ಮಾಡ್ತಾ ಇದಾರೆ. ಅದರಲ್ಲೂ ಕೂಡ ಕೆರೆಗೋಡನ್ನು ಹೊಡಿತಾರೆ. ಕೆರೆಗೋಡನ್ನ ಹೊಡಿಬೇಕಂದ್ರೆ ತುಂಬಾನೇ ಹೊಡಿಬಾರ್ದು ಸರ್. ಕೆಲವರು 2 ಅಡಿ 1 ಅಡಿ ಈ ತರ ಕೆರೆಗೋಡನ್ನ ಹೊಡಿತಕ್ಕಂಥದ್ದು ನಾನು ನೋಡಿದ್ದೀನಿ. ಬಟ್ ರೈತರು ಸಾಕಷ್ಟು ತಿಳಿವಳಿಕೆ ಕೊಡ್ತಾರೆ, ಒಂದ್ ಸ್ವಲ್ಪ ಒಂದ್ ಇಂಚು ಅರ್ಧ ಇಂಚು ಸಾಕು. ತುಂಬಾ ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣನ್ ಹೊಡೆಯೋದ್ರಿಂದ ಅದು ಪ್ಯಾಕ್ ಆದಂಗೆ ಆಗುತ್ತೆ, ಸಿಮೆಂಟ್ ಹಾಕದಂಗೆ ಆಗುತ್ತೆ, ತೆಂಗಿನ ಮರಗಳು ಅಡಿಕೆ ಮರಗಳು ಬೇರ್ಗಳು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಯಾವಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಸಾಕಷ್ಟು ರೋಗಗಳ ಒಂದು ಲಕ್ಷಣಗಳನ್ನ ನಾವು ಅಡಿಕೆ ಮತ್ತೆ ತೆಂಗಿನ ಮರದಲ್ಲಿ ಕಾಣ್ತೇವೆ ಸರ್. ಮಣ್ಣು ಹೊಡೆಯುವಂತದ್ದಾಗಿರ್ಬೋದು ಅಥವಾ ಈ ಗೋಡನ್ನ ಹೊಡೆಯುವಂತದ್ದಾಗಿರ್ಬೋದು, ಅದಕ್ಕಿಂತ ಮೊದಲು ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡ್ಕೊಂಡು ಅಗತ್ಯ ಇದೆಯೋ ಇಲ್ಲೋ ಅಂತ ಹೇಳಿ ಅದನ್ನ ಹೇರ್ಕೊಳ್ಳುವಂಥದ್ದು ಕೂಡ ಹೆಚ್ಚು ಸೂಕ್ತ. ಹೌದು ಖಂಡಿತ ಸರ್, ಯಾಕಂದ್ರೆ ನಾವು ರೈತರು ಯಾವುದೇ ಒಂದು ಇದನ್ನ ತಗಬೇಕಾದ್ರು ಅಭಿವೃದ್ಧಿ ಕೆಲಸಗಳನ್ನ ತಗಬೇಕಾದ್ರೆ ಮಣ್ಣು ಪರೀಕ್ಷೆ ಮತ್ತೆ ನೀರಿನ ಪರೀಕ್ಷೆ ಖಂಡಿತ ಮಾಡಿಸ್ಕೊಳ್ಳೋದು ಒಳ್ಳೇದು ಸರ್. ಜಮೀನಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣಮಟ್ಟದ ಮೇಲೆ ಅವರು ಕೆಲವೊಂದು ಪೋಷಕಾಂಶಗಳನ್ನ ಜಮೀನುಗಳಿಗೆ ಹಾಕಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಣ್ಣು ಗೋಡುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇರುತ್ತೆ. ಕೆರೆ ಗೋಡುಗಳು ಇಲ್ಲಿ ನಾವು ಕೆರೆ ಉಳಿತಕ್ಕಂಥ ಕೆಲಸಗಳು ಮಾಡ್ತಾ ಇರ್ತಾರೆ, ಅಲ್ಲಿ ಕೆರೆ ಗೋಡು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಆ ಮಣ್ಣನ್ನು ಸುಮ್ಮನೆ ತಂದು ನಮ್ಮ ಜಮೀನಲ್ಲಿ ತುಂಬಿಸ್ತಕ್ಕಂಥದ್ದು ರೈತರದ ಒಂದು ಭಾವನೆ. ಹೌದು, ಅದು ಸುಮ್ಮನೆ ಅನಗತ್ಯವಾಗಿ ಆಗಬಾರದು. ಅನಗತ್ಯ ಕೆಲಸ ಸುಮ್ಮನೆ ಅವರು ಅಗತ್ಯವಾಗಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಮಾಡ್ಕೊಳ್ಳುವಂಥದ್ದು ಬಹಳ ಉಪಯುಕ್ತ ಅನ್ನುವಂಥದ್ದು. ಇವತ್ತು ನಮ್ಮ ಕೃಷಿ ಬೆಳೆಗಳಿಗೆ ಬಂದ್ರೆ ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಬೇರೆ ಬೇರೆ ತರಹದ ಬೆಳೆ ಆಗ್ಬೋದು, ಅವುಗಳನ್ನು ಕಟಾವು ಮಾಡಲಿಕ್ಕೆ ಸಾಕಷ್ಟು ತರಹದ ಯಂತ್ರಗಳು ಬಂದಿದ್ದಾವೆ. ಅವುಗಳ ಉಪಯೋಗವನ್ನು ಕೂಡ ನಮ್ಮ ಕೃಷಿಕರು ಮಾಡಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಈ ಕಟಾವು ಮತ್ತೆ ನಾಟಿ ಅನ್ನೋದು ಏನಿರ್ತದೋ ಆ ಸಂದರ್ಭದಲ್ಲಿ ಹೆಚ್ಚು ನಮಗೆ ಕೃಷಿ ಕಾರ್ಮಿಕರ ಅಗತ್ಯ ಬೀಳ್ತಕ್ಕಂಥದ್ದು. ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಇರೋದ್ರಿಂದ ಈ ತರಹದ ಯಂತ್ರಗಳು ಹೆಚ್ಚು ಉಪಯುಕ್ತ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕಟಾವು ಯಂತ್ರಗಳು ಇದ್ದಾವ, ಇದ್ರೆ ಯಾವ್ಯಾವ ಬೆಳೆಗೆ ಇದನ್ನು ನಾವು ಬಳಕೆಯನ್ನ ಮಾಡಬಹುದು? ಕಟಾವು ಯಂತ್ರಗಳಂದ್ರೆ ಮಾವಿನಲ್ಲಿ ಬರ್ತಕ್ಕಂಥದ್ದು ಏನು ಹಣ್ಣುಗಳನ್ನ ಕೀಳಲಿಕ್ಕೆ ಒಂದು ಇದು ಬರ್ತದೆ, ಚಾಕ್ ಟೈಪ್ ಬರ್ತದೆ. ಸೊ ಅದ್ರ ಮೂಲಕ ಇದು ಮಾಡೋದ್ರಿಂದ ನಾವು ಕಟಾವು ಮಾಡೋದನ್ನ ಮಾವಿಗೆ ಏನು ಹಣ್ಣುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಮಾವು ಕಾಯಿಗಳು ಕೆಳಗಡೆ ಬಿದ್ದು ಇದಾಗೋದಿಲ್ಲ, ಗಾಯ ಆಗೋದಿಲ್ಲ. ಸೊ ಅಲ್ಲಿ ಗುಣಮಟ್ಟ ಚೆನ್ನಾಗಿದೆ. ಮಾವಿನ ಕಟಾವು ಒಂದು ಯಂತ್ರ ಇದೆ ಸರ್. ಅದೇ ರೀತಿ ಸಪೋಟ ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ಒಂದು ಬ್ಯಾಗ್ ಟೈಪ್ ಟೂಲ್ ಬರ್ತದೆ ಸರ್, ಅದನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಅದು ಬಿಟ್ಟಂಗೆ ನಮ್ಗೆ ತೆಂಗಿನಲ್ಲಿ ಏನಿದೆ ಗೊನೆಗಳನ್ನ ಕಟಾವು ಮಾಡ್ತಕ್ಕಂಥದ್ದು, ಅದನ್ನ ಕೆಳಗಡೆ ಇಳಿಸ್ತಕ್ಕಂಥದ್ದು, ಇದೊಂದು ಮಿಷಿನ್ ಇದೆ ಸರ್. ಅವುಗಳ ಬಳಕೆಯನ್ನ ಮಾಡ್ತಾರೆ ರೈತರು, ಖಂಡಿತ ಮಾಡ್ಕೋಬಹುದು. ಇವತ್ತು ನಮ್ಮ ಭಾಗದಲ್ಲಿ ಅಡಿಕೆ ಅನ್ನುವಂಥದ್ದು ಹೆಚ್ಚು ವ್ಯಾಪಿಸ್ತಾ ಇದೆ, ಅದೊಂಥರ ಪ್ರಮುಖ ಬೆಳೆ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಹೆಚ್ಚು ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಅಡಿಕೆ ಸುಲಿಗೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕಠಿಣವಾದಂತಹ ಕೆಲಸ, ಯಾಕೆ ಅಂತಂದ್ರೆ ಹೆಚ್ಚು ಕಾರ್ಮಿಕರನ್ನ ಬೇಡುತ್ತೆ ಅದು. ಈ ನಿಟ್ಟಿನಲ್ಲಿ ಅಡಿಕೆಯನ್ನ ಸುಲಿಯಲಿಕ್ಕೆ ಯಂತ್ರಗಳು ಲಭ್ಯ ಇದ್ದಾವ ಹೇಗೆ? ನಮ್ಮ ಮಲೆನಾಡು ಭಾಗದಲ್ಲಿ ಇದ್ದಂತಹ ಏನು ಅಡಿಕೆ ಸುಲಿಯುವ ಯಂತ್ರ, ಸುಲಿಯುವ ಯಂತ್ರ ತುಂಬಾನೇ ಉಪಯೋಗ ಆಗಿದೆ ಸರ್. ಕೂಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಬಹುದು, ನಂತರ ಒಳ್ಳೆ ಗುಣಮಟ್ಟದ ಒಂದು ಇಳುವರಿನೂ ಕೂಡ ತೆಗೆಯಬಹುದು ಅದರಲ್ಲಿ. ಸೊ ಈ ನಿಟ್ಟಿನಲ್ಲಿ ಏನು ಅಡಿಕೆ ಸುಲಿಯುವ ಮಿಷಿನ್ ಬಂದಿದೆ, ಇದು ತುಂಬಾನೇ ಉಪಯೋಗ ಇದೆ ಸರ್ ರೈತರಿಗೆ. ಸೊ ಇದಕ್ಕೂ ಕೂಡ ಇಲಾಖೆ ಮೂಲಕನೂ ಕೂಡ ನಾವು ಪ್ರೋತ್ಸಾಹ ಕೊಡೋದ್ರ ಮೂಲಕ ಉತ್ತೇಜನ ನೀಡ್ತಾ ಇದೀವಿ ಸರ್. ಸಹಾಯಧನವನ್ನ ಪಡಿಬೇಕು, ಪ್ರೋತ್ಸಾಹ ಧನವನ್ನ ಪಡಿಬೇಕು ಅಂತ ಹೇಳಿದ್ರೆ ರೈತರು ಏನೇನ್ ಮಾಡಬೇಕು, ಯಾರನ್ನ ಸಂಪರ್ಕವನ್ನು ಮಾಡಬೇಕು, ಏನೆಲ್ಲ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ? ಮೊದಲನೇದಾಗಿ ರೈತರು ಯಾವ ಒಂದು ಯಂತ್ರವನ್ನ ಖರೀದಿ ಮಾಡಬೇಕಂದ್ರೆ ಅವ್ರ ಇಚ್ಛೆ ಇದೆ, ಆ ಯಂತ್ರಗಳ ಬಗ್ಗೆ ಅವರು ಮಾಹಿತಿನ ಇಲಾಖೆ ಮೂಲಕ ತಿಳ್ಕೊಂಡು ಅದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇಲಾಖೆಯನ್ನ ಭೇಟಿ ಮಾಡಿದ್ರೆ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿದ್ರು, ಹೋಬಳಿಗೆ ಅಧಿಕಾರಿಗಳಿದ್ದಾರೆ, ಹೋಬಳಿ ಮಟ್ಟದ ಅಧಿಕಾರಿಗಳು, ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದು ನಮ್ಮಲ್ಲಿ ಅಧಿಕೃತವಾಗಿ ಸಬ್ಸಿಡಿ ಕೊಡ್ತೀವಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಆ ಯಂತ್ರಗಳ ಉಪಯೋಗದ ಬಗ್ಗೆ ತಿಳುವಳಿಕೆ ನೀಡ್ತಾರೆ, ಮತ್ತೆ ಎಲ್ಲಿ ಲಭ್ಯ ಏನಾದ್ರು ಕೂಡ ಮಾಹಿತಿನ ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ರೈತರು ಆ ಒಂದು ಮಾಹಿತಿನ ಪಡೆದ ನಂತರ ಅವರ ಒಂದು ವೈಯಕ್ತಿಕ ದಾಖಲೆಗಳಾದಂತಹ ಆಧಾರ್ ಕಾರ್ಡ್, ಮತ್ತೆ ಜಮೀನಿನ ಪಾಣಿ, ಬೆಳೆ ದೃಢೀಕರಣ ಪತ್ರ ಹಾಗೂ ಬ್ಯಾಂಕಿನ ಪಾಸ್ಬುಕ್, ಮತ್ತೆ ಅವರು ಏನು ಯಂತ್ರಗಳನ್ನ ಖರೀದಿ ಮಾಡ್ತಾರೆ, ಖರೀದಿ ಮಾಡತಕ್ಕಂಥ ಬಿಲ್ಗಳು, ಇವುಗಳನ್ನ ಕೊಟ್ಟರೆ ಇಲಾಖೆಯಿಂದ ಒಂದು ಕಾರ್ಯ ಆದೇಶ ಕೊಡ್ತೇವೆ. ಕಾರ್ಯಾದೇಶ ಕೊಟ್ಟ ನಂತರ ಅವರು ಹಣ ಪಾವತಿನ ಮಾಡಬೇಕಾಗುತ್ತೆ. ಹಣ ಪಾವತಿ ಮಾಡಿದ ನಂತರ ಅವರು ಮೋಟರ್ನ ತಂದಿದಾರೋ ಇಲ್ವಾ ಅನ್ನೋದು ನಾವು ಕ್ಷೇತ್ರ ಮಟ್ಟದ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಖಾತ್ರಿಪಡಿಸಿಕೊಂಡು ನಂತರ ಹಣ ಬಿಡುಗಡೆ ಮಾಡಲಿಕ್ಕೆ ಕ್ರಮಗಳು, ಇದು ನಮ್ಮ ಒಂದು ಇಲಾಖೆಯಿಂದ ಮಾಡತಕ್ಕಂಥ ಮಾರ್ಗಸೂಚಿ. ಈಗ ಅರ್ಜಿ ಹಾಕ್ತಂಥ ಎಲ್ಲರಿಗೂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೇಗೆ? ಬೇಡಿಕೆ ಇದ್ದಂಥ ಸಂದರ್ಭ ಕೆಲವೊಬ್ಬರು ವೇಟಿಂಗ್ ಲಿಸ್ಟ್ ಬರ್ತಾರೆ ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ, 100-150 ಸಾಧನಗಳಿಗೆ ಅರ್ಜಿಗಳು ಬಂದ್ರೆ ನಮ್ಮಲ್ಲಿ ಒಂದ್ಸಲ 100 ಜನಕ್ಕೆ ಕೊಡ್ಲಿಕ್ಕೆ ಅನುದಾನ ಲಭ್ಯ ಇದ್ರೆ 100 ಜನ ಕ್ಲಿಯರ್, ಇನ್ನೊಂದು 50 ಜನ ಪೆಂಡಿಂಗ್, ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಸರ್. ಅನುದಾನ ಕೊರತೆ ಆಗೋದಿಲ್ಲ ಸಾಮಾನ್ಯವಾಗಿ, ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಬೇಕು ಅಂತ ಬಂದಾಗ ನಮ್ಮಲ್ಲಿ ಅನುದಾನ ಇರೋದಿಲ್ಲ, ಅದು ವೆಯ್ಟ್ ಮಾಡಬೇಕಾಗ್ತದೆ ಸರ್. 1-2 ವೆಯ್ಟ್ ಮಾಡಿ ತಗಬೇಕಾಗುತ್ತೆ. ಈ ತೋಟಗಾರಿಕೆ ಯಂತ್ರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಮೂಲಕನೂ ಕೂಡ ರೈತರು ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9-4-4-8-2-3-8-9-2-0. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಸರ್. 9-4-4-8-2-3-8-9-2-0. ಒಳ್ಳೆಯದು ಸತೀಶ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಯಂತ್ರಗಳ ಬಳಕೆ ಹಾಗೂ ಇಲಾಖೆಯಿಂದ ದೊರೆಯುವಂತಹ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು

ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಗೀತಾಸುಧಾ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ, 6:51 ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಅಂತ್ಯಾಕ್ಷರಿ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪುಸ್ತಕ ಓದು, ಡಾ ಕೋರಾನ ಸರಸ್ವತಿ ಪ್ರಕಾಶ್ ಅವರಿಂದ ಮಾಹಿತಿ, 9:00 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸಾಹಿತಿ ಡಾಕ್ಟರ್ ಡಿಎಸ್ ನಾಗಭೂಷಣ ಅವರ ಜೊತೆಯಲ್ಲಿ. ಪ್ರಸ್ತುತಿ ಅವಿನಾಶ್, ನಿರ್ಮಾಣ ಎಂ ಸುದರ್ಶನ್. 10:00 ನಾಟಕ ಬಾದಶಹನ ನ್ಯಾಯ, ಮೂಲರೂಪ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ರೇಡಿಯೋ ರೂಪಾಂತರ ಸರೋಜಾ ನಾರಾಯಣ ರಾವ್, ನಿರ್ಮಾಣ ಎನ್ ರಾಘವನ್. 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಆಂಜನೇಯ ಜಾಲಿ ಬೆಂಚಿಯವರಿಂದ. 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15